ತರಲಕ ಗುರುವಿಗೆ ಹೂವ ಬಬ್ಬುಲಿ ಬಲ ಕೈಳರ ಬೆಳಗಿನ ಜಾವ ಮಾಳಪ್ಪ ಬರಲನ ತರಲಕ ಗುರುವಿಗೆ ಹೂವ Yeah. ಹೇಮ್ರಡ್ಡಿ ಮಲ್ಲಮ್ಮ ಹೆಣ್ಣು ಬಳಗದಾಗ ಹೆಚ್ಚಿನ ಗರತಿ ಸಾರತೈತಿನೇಮ ಹೆಣ್ಣು ಬಳಗದಾಗ ಹೆಚ್ಚಿನ ಗರತಿ ಸಾರತೈತಿನೇಮ ಜ್ವಾಳ ಎಲ್ಲ ಬೀಸಿ ಕೊಟ್ಟನು ಭಕ್ತ ಮೇರು ಬಂದು